ಅಂಕೋಲ ತಾಲೂಕಿನ ಅಲ್ಗೇರಿ ಗ್ರಾಮದವರು, ಹಿರಿಯ ರೈತರು. ಅವರು ಗದ್ದೆನೂ ಮಾಡ್ತಾರೆ, ಜೇನು ಸಾಕಾಣಿಕೆ ಮಾಡ್ತಾರೆ. ಅನೇಕ ವಿಶಿಷ್ಟವಾದಂಥ ತಂತ್ರಜ್ಞಾನವನ್ನು ಕಾಲಕಾಲಕ್ಕೆ ಅಳವಡಿಸ್ಕೊಂಡು ಬೆಳೆಯನ್ನು ಬೆಳೀತಾರೆ. ಕಷ್ಟನೂ ಅನುಭವಿಸ್ತಾರೆ, ಸುಖನೂ ಅನುಭವಿಸ್ತಾರೆ. ಈಗ ಅವರ ಅನುಭವ ಕೇಳೋಣ. ನಮಸ್ಕಾರ ಶ್ರೀಕಾಂತ್ ನಾಯ್ಕ ಅವರು. ನಮಸ್ತೆ. ಈಗ ನೀವು ಕೃಷಿ ಒಳಗೆ ತೊಡಕೊಂಡು ಪೂರ್ತಿ ಇಲ್ಲೇನೋ ಅಥವಾ ಬೇರೆ ಏನೋ ಕೆಲಸ ಮಾಡ್ತಿದ್ರು ಮುಂಚೆನೆ? ಹೇಗೆ ಸರ್, ನಾವು ನಮ್ಮ ಕನ್ನಡ ಶಾಲೆಯ ಜೀವನವನ್ನು ಮುಗಿದ ಮೇಲೆ ಹೈಸ್ಕೂಲಿಗೆ ಪಾದಾರ್ಪಣೆಯನ್ನು ಮಾಡಿದ ಮೇಲೆ ನಮ್ಮ ತಂದೆಯವರು ಕೂಡ ಒಂದು 4 ಎಕರೆ ಜಮೀನನ್ನು ಸಾಗು ಮಾಡ್ತಾ ಇದ್ದರು. ಅದರಲ್ಲೂ ಕಿಂಚಿತ್ತು ನನಗೆ ಚಿಕ್ಕಂದಿನಿಂದಲೇ ಅವರು ತಮ್ಮ ಜೊತೆಗೆ ತಮ್ಮ ಹೊಲಕ್ಕೆ ಕರ್ಕೊಂಡು ಹೋಗೋದು, ನೋಡಪ್ಪ ಈ ರೀತಿ ಮಾಡಬೇಕು ಹೀಗೆ ಮಾಡಬೇಕು ಅಂತ ತಮ್ಮ ಒಂದು ಅನಿಸಿಕೆಯನ್ನು ನನಗೆ ಹೇಳ್ತಾ ಇದ್ದರು. ನಾನು ಅದನ್ನೇ ಬಹಳ ಒಂದು ಆಸಕ್ತಿಯಿಂದ ನೆರವೇರಿಸಿಕೊಂಡು ಇವಾಗ ಒಂದು ಎಕರೆ ಜಮೀನನ್ನು ಸ್ವಂತವಾಗಿ ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದಾಗಿ ನಾವು ಭತ್ತ ಬೆಳಿತೇವೆ, ಹಾಗೆ ಭತ್ತ ಕಟಾವಾದ ನಂತರ ನಾವು ಕಲ್ಲಂಗಡಿ ಬೆಳೆಯನ್ನು ಬೆಳಿತೇವೆ. ಈ ಕಲ್ಲಂಗಡಿ ಬೆಳೆ ನಮ್ಮ ಬೆಳೆಯ ಆದಾಯದಲ್ಲಿ ಬಹಳ ಕಡಿಮೆಯ ಅವಧಿಯಲ್ಲಿ ಅತ್ಯಂತ ಒಳ್ಳೆಯ ಆದಾಯ ಬರೋದಂದರೆ ನಮಗೆ ಕಲ್ಲಂಗಡಿ ಬೆಳೆ. ಕಲ್ಲಂಗಡಿ ಬೆಳೆ ಮುಗಿದ ಮೇಲೆ ನಾವು ಶೇಂಗಾ ಬೆಳೆಯನ್ನು ಬೆಳಿತೇವೆ. ಈ ಶೇಂಗಾ ಬೆಳೆಯಲು ಕೂಡ ನಾವು ನಮ್ಮ ಒಂದು ಅನಿಸಿಕೆ ಅಥವಾ ನಮ್ಮ ಒಂದು ಜವಾಬ್ದಾರಿತನದಲ್ಲಿ ಅತ್ಯಂತ ಸೂಕ್ತವಾದಂಥ ಒಂದು ಸಂದರ್ಭವನ್ನು ನೋಡಿ ಮಾಡ್ತೇವೆ, ಯಾವ ಬೀಜವನ್ನು ಆಯ್ಕೆ ಮಾಡಿಕೊಂಡು ಮಾಡ್ತೇವೆ. ಹೀಗಾಗಿ ನಮ್ಮ ಗ್ರಾಮದಲ್ಲಿಯೇ ಅತ್ಯಂತ ಉತ್ತಮ ಫಸಲನ್ನು ನಾನು ಬೆಳ್ಕೊಂಡಿದ್ದೇನೆ. ಅದಕ್ಕೆ ಸಾಕ್ಷಿ ಇದೇ ಹೋದ ಸಲ ತಾಲೂಕಾ ಲೆವೆಲ್ನಲ್ಲಿ ಸಣ್ಣ ರೈತನಾದರೂ ಕೂಡ ಅತ್ಯಂತ ಪ್ರಾಧಾನ್ಯತೆಯನ್ನು ಪಡೆದಂಥ ನನಗೆ ಕೃಷಿ ಇಲಾಖೆಯಲ್ಲಿ ಕೂಡ ನನಗೇ ಅರಿವಿಲ್ಲದೆ ಅವರು ಕರೆದು ಸನ್ಮಾನವನ್ನು ಮಾಡಿ ಪ್ರೋತ್ಸಾಹಿಸಿದ್ದಾರೆ. ಹಾಗೆಯೇ ಜೇನು ವ್ಯವಸಾಯದಲ್ಲೂ ಕೂಡ ನಾನು ಈಗಲ್ಲ, ಸಾಧಾರಣ ಒಂದು 30 ವರ್ಷದ ಹಿಂದಿನಿಂದಲೇ ನಾನು ಅದನ್ನು ಪ್ರಗತಿಯನ್ನು ಸಾಧಿಸ್ತಾ ಬಂದಿದ್ದೇನೆ. ಕಳೆದ ವರ್ಷ ತಾಲೂಕಾ ಲೆವೆಲ್ನಲ್ಲಿ ನಮ್ಮಲ್ಲಿ ಏನು ಕೇಳಿದ್ರೆ ಜೇನು ವ್ಯವಸಾಯದಲ್ಲಿ ಅಟ್ಲೆ ತುಪ್ಪಕ್ಕೆ ಬಹಳ ಒಂದು ಕೋರಿಕೆ, ಹಾಗೂ ಕೋವಿಡ್ ಅಂತ ರೋಗ ಬಂದಾಗ ಕೂಡ ಅದರಿಂದ ಅದನ್ನು ಸೇವನೆ ಮಾಡೋದ್ರಿಂದ ಅದಕ್ಕೆ ಕೂಡ ಒಂದು ಮುಕ್ತಿ ಇದೆ. ಅಷ್ಟೊಂದು ಸ್ವಾರಸ್ಯಕರವಾದಂಥ ಅಟ್ಲೆ ಜೇನುತುಪ್ಪ ಹೋದ ವರ್ಷ ಅಂಕೋಲಾ ತಾಲೂಕಾ ಲೆವೆಲ್ನಲ್ಲಿ ಅತ್ಯಂತ ಹೆಚ್ಚಿನ ಒಂದು ತುಪ್ಪ ಕೊಟ್ಟಿದ್ದಕ್ಕಾಗಿ ನನಗಲ್ಲೂ ಕೂಡ ಅವರು ಕರೆದು ಸನ್ಮಾನ ಕೂಡ ಮಾಡಿದ್ದಾರೆ, ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಹೀಗೆ ನನ್ನ ಪ್ರತಿಯೊಂದು ವ್ಯವಸಾಯದಲ್ಲೂ ಕೂಡ ನಾನು ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಂಡು ಮಾಡ್ತೇನೆ. ಜೊತೆಗೆ ನನ್ನ ಸುತ್ತಮುತ್ತಲಿನವರಿಗೆ ಏನಾದರೂ ಕುಂದು ಕೊರತೆಗಳಿದ್ದಲ್ಲಿ ಸ್ವತಃ ನಾನೇ ಅಲ್ಲಿಗೆ ಹೋಗಿ ನೋಡಪ್ಪ ಈ ಥರನಾಗಿ ಮಾಡು, ಈ ಒಂದು ಸಂದರ್ಭದಲ್ಲಿ ಮಾಡು, ಅದಕ್ಕೆ ಇಂತಿಂಥ ಔಷಧಿಗಳನ್ನು ಸಿಂಪರಣೆ ಮಾಡು, ಇಂಥ ಬೀಜವನ್ನು ಆಯ್ಕೆ ಮಾಡು ಅಂತ ಕೃಷಿ ಇದರಲ್ಲಿ ಕೂಡ ಅವರಿಗೆ ಹೇಳ್ತೇನೆ. ಹಾಗೆಯೇ ಜೇನು ವ್ಯವಸಾಯದಲ್ಲೂ ಕೂಡ ಹಾಗೇನೆ, ಎಲ್ಲಿಯಾದರೂ ಜೇನು ಕುಟುಂಬಗಳು ಇದೆ ಅನ್ನಬಿಟ್ಟರೆ ಅವರಿಗೆ ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟುಕೊಂಡು ಅದರ ಸಂರಕ್ಷಣೆ ಮಾಡಿ ಇದರ ಬಗ್ಗೆ ಅದರಿಂದ ಅನುಕೂಲ ಏನಂತ ಮುಂದೆ ಹೇಳ್ತೇನೆ. ಈ ರೀತಿ ನಮ್ಮ ಎಲ್ಲ ನಮ್ಮ ಅಲಿಗೇರಿ ಊರಿನ ನಮ್ಮ ಗೆಳೆಯ ಬಳಗದವರ ಜೊತೆಗೆ ಸಂಪರ್ಕವನ್ನು ಮಾಡಿ ಅವರು ಮುಂದೆ ನಮ್ಮ ಹಾಗೆ ನಮ್ಮ ಈ ಯಜ್ಞರು ನಾವು ಹೇಗೆ ಅದನ್ನು ಮಾಡ್ತಾ ಬಂದೆವೋ ಹಾಗೆ ಅವರು ಕೂಡ ಮುಂದೆ ಬಂದರೆ ಅದು ಎಲ್ಲರಿಗೂ ಅನುಕೂಲ ಆಗ್ತದೆ ಹೇಳುವಂಥ ದೃಷ್ಟಿಯಲ್ಲಿ ಬಹಳ ಒಂದು ಆಸಕ್ತಿಯಿಂದ ಈಗಲೂ ನಾನು ಈ ವ್ಯವಸಾಯವನ್ನು ಮಾಡ್ತಾ ಬಂದೇನೆ. ಇದರಿಂದ ಸಾಕಷ್ಟು ಪ್ರಯೋಜನಗಳು ಕೂಡ ಇದೆ. ಉದಾಹರಣೆಗೆ ಒಂದು ಜೇನು ಕುಟುಂಬ ಅಂದ್ಕೊಳ್ಳಿ, ಕೆಲವರು ಅಯ್ಯೋ ಜೇನು ನನಗೆಲ್ಲಿ ಕಚ್ಚೀತು ಹೇಳುವಂಥ ಒಂದು ಹೆದರಿಕೆಯ ಭಾವನೆಗಳಲ್ಲಿ ಇರ್ತಾರೆ. ಆದರೆ ಅದರ ಅನುಭವ ಇದ್ದಂಥವರಿಗೆ ಜೇನು ಕುಟುಂಬದ ಒಂದು ಜೇನು ದುಂಬಿ, ಜೇನು ಒಣ ಹಾಕ್ತಾರೆ ಆದರೆ ನಾವು ಕೂಡ ಜೇನು ದುಂಬಿ ಅಂತಲೇ ಕರಿತೇವೆ, ಯಾಕಂದರೆ ಅತ್ಯಂತ ಉತ್ತಮವಾದಂತಹ ಒಂದು ತಳಿ ಅದು. ಆ ಒಂದು ಜೇನು ದುಂಬಿ ಕನಿಷ್ಠ ತಿಂಗಳಿಗೆ ಒಮ್ಮೆ ಒಂದು ಜೇನು ದುಂಬಿಯಿಂದ ನಾವು ಕಚ್ಚಿಸಿಕೊಂಡರೆ ನಮ್ಮ ದೇಹದಲ್ಲಿ ಅದರ ಆ ಒಂದು ಔಷಧಿ ರೂಪವು ನಮ್ಮ ದೇಹದಲ್ಲಿ ಸರಾಗವಾಗಿ ಸಂಚರಿಸ್ತಾ ಇರ್ತದೆ. ಯಾಕಂದರೆ ಈಗಲೂ ಕೂಡ ನಾವು ಕೆಲಸ ಮಾಡಬೇಕಾದ್ರೆ ಗುದ್ದಲಿ ಪೆಟ್ಟೋ ಅಥವಾ ಕತ್ತಿಗೇಟೋ ಏನೋ ಹಾಕ್ಕೊಂಡು ನಮಗೆ ಸ್ವಲ್ಪ ರಕ್ತ ಅದು ಬಂದರೂ ಕೂಡ ನಮಗೆ ಆ ಏನಾಗ್ತಾರೆ ಅಂದರೆ ಅದು ರಸಿಗೆ ಹೀಗೆ ಹಾಕ್ಕೊಂಡು ಬೀಗೋದಿಂತ ಆಗೋದೇ ಇಲ್ಲ. ಆಗಿಂದ ಆಗರೆ ಆ ಒಂದು ಗಾಯ ಕೂಡ ನಮಗೆ ಮಾಡಿ ಹೋಗ್ತದೆ. ಕಾರಣ ಇಷ್ಟೇ, ಜೇನು ದುಂಬಿಯ ಆ ಒಂದು ಕಚ್ಚಿಸಿಕೊಂಡಾವಾಗ ಅದರಲ್ಲಿರುವಂಥ ಆ ಒಂದು ಶಕ್ತಿಯಿಂದ ಆ ರೀತಿ ಆಗ್ತದೆ. ಮತ್ತು ಜೇನು ತುಪ್ಪ ಕೂಡ ಹಾಗೇ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಯಾರು ದಿನಕ್ಕೆ ಒಂದು ಚಮಚೆ ಒಂದು ಅರ್ಧ ಚಮಚೆ ವಾರಕ್ಕೊಮ್ಮೆ ಆದರೂ ಅದನ್ನು ಉಪಯೋಗಿಸ್ತಾ ಇದ್ದರೆ ನಮಗೆ ಸಾಧಾರಣ ಕಾಯಿಲೆಗಳು ಕೂಡ ನಮ್ಮ ಹತ್ರ ಸುಳಿಯೋಂಗಿಲ್ಲ. ಅದಕ್ಕಾಗಿ ಅದಕ್ಕೆ ಮತ್ತೆ ಒಂದು ಜೇನು ಕುಟುಂಬ ನಮ್ಮ ತೋಟದಲ್ಲಿಯೇ ಇದೆ ಅಂತ ತಿಳ್ಕೊಳ್ಳೋಣ, ಅಥವಾ ಒಂದು ಪರ್ಲಾಂಗ್ ಒಂದು 100 ಮೀಟರ್ ಆಚೆಗೆ ಇನ್ನೊಬ್ಬರ ತೋಟದಲ್ಲಿ ನಮಗೆ ಜಾಗ ಇಲ್ಲ ಅಲ್ಲೇ ನಾವು ಇಡ್ತೇವೆ, ಅಲ್ಲಿ ಇದ್ದರೆ 5 ಜೇನು ಕುಟುಂಬಗಳು ಒಂದು 1/2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪೂರ್ಣ ಸಂಚರಿಸಿ ಈಗಾಗಲೇ ಹೂ ಬಿಟ್ಟಾವಾಗ ಅಡಿಕೆ ಬೆಳೆ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಮಾವಿನ ಬೆಳೆ ಇರ್ಬೋದು ಅಥವಾ ಇನ್ಯಾವುದೇ ನಮಗೆ ಫಲ ಕೊಡುವಂತಹ ಒಂದು ಗಿಡಗಳಿಗೆ ಅವು ಪರಾಗಸ್ಪರ್ಶವು ನಮಗೆ ಅರಿವಿಲ್ಲದೇ ಸರಿಯಾಗಿ ನಡೆಸ್ತದೆ. ಆಗ ನಮಗೆ ಬರುವಂತಹ ಇಳುವರಿ ಕೂಡ 50% ಜಾಸ್ತಿ. ಎಲ್ಲಿ ಜೇನು ಕುಟುಂಬಗಳ ಸಂಪರ್ಕ ಇದೆಯೋ ಹಾಗೂ ಎಲ್ಲಿ ಜೇನು ಕುಟುಂಬಗಳ ಸಂಪರ್ಕ ಇಲ್ಲವೋ ಈ ಎರಡಕ್ಕೂ ತುಲನೆ ಮಾಡಿ ನೋಡಿದಾವಾಗ ಜೇನು ಕುಟುಂಬದ ಸಂಪರ್ಕ ಇದ್ದಂತಹ ಸ್ಥಳದಲ್ಲಿ 50% ಇಳುವರಿ ಜಾಸ್ತಿ ಬರ್ತದೆ. ಇದು ನಮ್ಮ ಅನುಭವ. ಯಾಕಂದ್ರೆ ನಾವು ನೋಡ್ತಾ ಇರ್ತೇವೆ ಈಗಾಗಲೇ ಯಾರು ಹೊರ ತೋಟದಲ್ಲಿ ಜೇನು ಕುಟುಂಬ ಇಡೋದಿಲ್ಲ, ಯಾಕಂದ್ರೆ ಔಷಧಿ ಸಿಂಪರಣೆ ಮಾಡ್ತಾರೆ. ಆದ್ರೆ ನಾವು ಮಾತ್ರ ಶೇಂಗಾ ಬೆಳೆ ಹೂ ಬರುವಂತಹ ಸಂದರ್ಭದಲ್ಲಿ ನಾನೊಂದು 5 ಕುಟುಂಬನಾರು ನಮ್ಮ ಗದ್ದೆಯಲ್ಲಿ ಇಡ್ತೇನೆ. ಆಗ ನನ್ನ ಒಂದು ಶೇಂಗಾಕ್ಕೂ ಹಾಗೂ ನಮ್ಮ ಇತರೆಯವರ ಒಂದು ಬೇರೆ ಒಂದು ಊರಿನ ಶೇಂಗಾಕ್ಕೂ ಹೋಲಿಸಿ ನೋಡಿದಾವಾಗ ನಮ್ಮ ಇಳುವರಿ ಅತ್ಯಂತ ಒಳ್ಳೆಯ ರೂಪದಲ್ಲಿ ಬರ್ತದೆ. ಹೊಳ್ಳು ಬೀಳಂಗಿಲ್ಲ, ಯಾಕಂದ್ರೆ ಹೂವಿಗೆ ಸರಿಯಾದ ಸಂದರ್ಭದಲ್ಲಿ ಪರಾಗಸ್ಪರ್ಶ ನಡೀತದೆ. ಆ ರೀತಿ ಆದ್ದರಿಂದ ಕಾಯಿಗಳು ಚೆನ್ನಾದ ರೀತಿಯಲ್ಲಿ ಬರ್ತದೆ. ಇದು ನಮ್ಮ ಒಂದು ಅನುಭವ. ಹೀಗೆ ಮಾಡು ಅಂತೇಳಿ ನಾವು ಬಹಳಷ್ಟು ಜನರಿಗೆ ಹೇಳ್ತಾ ಇರ್ತೇನೆ, ಅದನ್ನು ಮಾಡ್ತಾರೆ. ಆ ಒಂದು ಅನುಭವ ಕೂಡ ಇದೆ. ಹಾಗೆ ಮತ್ತೇನಾದರೂ ಇದಕ್ಕೆ ಇದರಲ್ಲಿ ಏನು ಒಂದು ಸಂದೇಹ ಬಂದರೆ ಅವರಿಗೆ ನಾನು ಸ್ವತಃ ಹೋಗಿ ಯಾವುದೇ ಹಣಕಾಸಿನ ಇದಕ್ಕೆ ಮಣಿಯದೆ ನಾನು ಫ್ರೀಯಾಗಿ ಹೋಗಿಕೊಂಡು ಅವರಿಗೆ ಸಹಕಾರವನ್ನು ಕೊಡ್ತೇನೆ. ಈ ತರನಾಗಿ ಈಗಿನ ಈ ಹುಡುಗರಿಗೆ ಅಂದರೆ ಯುವಕರಿಗೆ ಅದರ ಹೆಚ್ಚಿನ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ನೋಡಪ್ಪ ಹೀಗೆ ಮಾಡು, ಹೀಗೆ ಮಾಡು, ಈ ತರನಾಗಿ ಮಾಡಬೇಕು ಅಂಥೇಳಿ ಮಾಹಿತಿ ಕೂಡ ಭಾಳಷ್ಟು ಕೊಡ್ತೇನೆ. ಇದರಿಂದ ಭಾಳಷ್ಟು ಜನರು ನಾನು ಏನು ಹೇಳಿದ್ದಕ್ಕೆ ತನಗೆ ಒಳ್ಳೆಯದಾಯಿತು ಅಂತ ಹೇಳ್ತಾರೆ, ಅಷ್ಟೇ ನನಗೆ ಸಾಕು, ನನಗೆ ಭಾಳ ಒಂದು ತೃಪ್ತಿ ಆಗ್ತದೆ. ಒಂದೆರಡು ಉದಾಹರಣೆ ಹೇಳಕ್ಕಾಗುತ್ತೆ ಅಂತವು ಯಾವ್ಯಾವ ಅಂತ? ಯಾಕಂದರೆ ಈಗ ಉದಾಹರಣೆಗೆ ಒಂದು ಜೇನು ಕುಟುಂಬ, ಈಗ ನಾನು ಹೇಳ್ತೇನೆ, ಒಂದು ಮರದೊಟ್ಟೆಯಲ್ಲೋ ಅಥವಾ ಮಣ್ಣಿನ ಹುತ್ತದಲ್ಲೋ ಅಥವಾ ಎಲ್ಲಿಯಾದರೂ ಅರೆಯ ಹೊಟ್ಟೆಯಲ್ಲೋ ಹೀಗಿರ್ತದೆ ಜೇನು ಕುಟುಂಬ. ಆಗ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ, ಏ ಅಲ್ಲೊಂದು ಜೇನು ಕುಟುಂಬ ಇದೆ ಅಂತೇಳಿ ಸುಮ್ಮನೆ ಏನು ಹಗ್ಗೆ ಹಾಕೋದು ಅಥವಾ ಹಿಡಿಸೋದು ಅಥವಾ ತನ್ನ ಗುಡಿಗೆ ಬಂದು ಹೋಗ್ತದೆ ಇಂಥ ಒಂದು ಹವ್ಯಾಸನ ಮಾಡ್ತಾ ಇದ್ರು. ಆಗ ಅವರಿಗೆ ನಾನು ತಿಳಿಸೋದಿಷ್ಟೇ, ನೋಡಪ್ಪ ಎಲ್ಲಿ ಜೇನು ಕುಟುಂಬ ಇದೆ ಅದನ್ನು ನಮ್ಮ ಫಸ್ಟ್ ನನಗೆ ಹೇಳಿ, ಅದಕ್ಕೇನು ಸಲಕರಣೆಗಳು ಬೇಕು ಅದನ್ನು ನಾವು ಮೊದಲು ಕೂರಿಸ್ಕೊಳ್ಳೋಣ. ಈಗ ಒಂದು ಹುತ್ತದಲ್ಲಿದ್ದರೆ ಸುತ್ತಮುತ್ತ ಗಿಡಗಂಟುಗಳೆಲ್ಲ ಸ್ವಲ್ಪ ಕ್ಲೀನಾಗಿ ಮಾಡಿ ಆಮೇಲೆ ನಿಧಾನವಾಗಿ ಜೇನು ಕುಟುಂಬದ ಒಳಗೆ ಕೈ ಹಾಕಿ ಆ ಜೇನು ಕುಟುಂಬವನ್ನು ಸರಿಯಾದ ನಮ್ಮ ಪೆಟ್ಟಿಗೆ ಇಟ್ಟುಕೊಳ್ಬೇಕು, ಮೊದಲೇ ಗೇಟನ್ನು ಇಟ್ಟುಕೊಳ್ಬೇಕು. ಆಮೇಲೆ ಜೇನು ಎರೆಯನ್ನು ತೆಗೆದು ಸರಿಯಾದ ಅವಾಗ ಯಾವುದೇ ಒಂದು ನೊಣಗಳಿಗೆ ಪೆಟ್ಟು ಆಗದಿದ್ದ ರೀತಿಯಲ್ಲಿ ಅವಕ್ಕೆ ಹಿಂಸೆ ಕೊಡದೇನೆ ನಿಧಾನ ರೂಪದಲ್ಲಿ ಆ ಎರೆಗಳನ್ನು ತೆಗೆದು, ನಮ್ಮ ಜೇನು ಸಾಕಾಣಿಕೆ ಪೆಟ್ಟಿಗೆ ಇದೆ, ಆ ಪೆಟ್ಟಿಗೆಯಲ್ಲಿ ಎರೆಗಳಿರ್ತವೆ, ಆ ಒಂದು ಎರೆಗಳಿಗೆ ಕಾಲಿ ಪ್ರೇಮ್ ಕಟ್ಟಿಗೆಯ ಪ್ರೇಮು ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಾಳೆಯ ಪಟ್ಟಿಯಲ್ಲಿ ಸರಿಯಾದ ಕಟ್ಟಿಕೊಂಡು ಎಲ್ಲ ಎರೆಗಳು ತೆಗೆದಾದ ನಂತರ ಆಮೇಲೆ ಆ ಹೊಟ್ಟೆದಲ್ಲಿದ್ದಂಥ ಜೇನು ಕುಟುಂಬವನ್ನು ನಿಧಾನವಾಗಿ ನಮ್ಮ ಕೈಯನ್ನೇ ತುರುಕಿ ಕೈಯಲ್ಲಿಯೇ ಸ್ವಲ್ಪ ಸ್ವಲ್ಪ ಹುಳವನ್ನು ತೆಗೆದು ಅದಕ್ಕೆ ಹಾಕಬೇಕು. ಅದರಲ್ಲಿ ಒಂದೇ ಒಂದು ರಾಣಿ ಇರ್ತದೆ. ಆ ರಾಣಿ ಸಾಮಾನ್ಯವಾಗಿ ಹುಡುಗರೆಲ್ಲ ಹೇಳಿದ್ದೇನೆ, ಸ್ವಲ್ಪ ಜೇನು ನೊಣದಕ್ಕಿಂತಲೂ ಒಂದು ಚೂರು ದೊಡ್ಡ ಇರ್ತದೆ, ಅದನ್ನು ಗೊತ್ತಾಗ್ತದೆ. ಆ ರಾಣಿ ಹುಳವನ್ನು ನಾವು ಕಡ್ಡಿ ಖಾಲಿ ಒಂದು ಕಡ್ಡಿ ಪೆಟ್ಟಿಗೆಲ್ಲಾದರೂ ಹಾಕೊಂಡು ಹಿಡ್ಕೊಂಡು ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು ಗೇಟ್ ಹಾಕಿಬಿಟ್ರೆ ಈ ಒಂದು ಪೆಟ್ಟಿಗೆಯಲ್ಲಿ ಒಂದು ಮುಷ್ಟಿಯಷ್ಟು ಹುಳ ಜೇನು ಕುಟುಂಬದ ಹುಳಗಳು ಇದ್ದರೆ ಆ ಹುಳಗಳೇ ಹೋಗಿ ಒಂದು 15-20 ಮಿನಿಟ್ ನಂತರ ಆ ಹೊಟ್ಟೆಗೆ ಹೋಗಿ ಆ ಹುಳಗಳನ್ನೇ ನಾ ರಾಣಿ ಇಲ್ಲಿದೆ ಅಂತ ಕರ್ಕೊಂಡು ಬಂದು ನಮ್ಮ ಕುಟುಂಬದಲ್ಲಿ ಹಾಕ್ತಾವೆ. ಇದು ಬಹಳ ಒಂದು ಸುಲಭವಾದಂಥ ಒಂದು ಮಾರ್ಗ. ಆ ತೆರನಾಗಿ ಆದಮೇಲೆ ಸಾಯಂಕಾಲ ಒಂದು 5 ಗಂಟೆಯ ತನಕ ನಾವು ನೋಡಿ ಆಮೇಲೆ ಆ ಪೆಟ್ಟಿಗೆಯನ್ನು ಎಲ್ಲಿ ಇಡಬೇಕೋ ಅಲ್ಲಿ ನಾವು ವರ್ಗಾವಣೆ ಮಾಡಿದ್ರಾಯಿತು. ಇದರಿಂದ ಬಹಳ ಸುಮಾರು ಹುಡುಗರಿಗೆ ಇದೇ ರೀತಿ ನಾನು ಮಾಡಿದ್ದೇನೆ ಈಗಾಗಲೇ, ಅದರ ಬಹಳ ಒಳ್ಳೆಯ ರೀತಿಯಲ್ಲಿ ಆಗದೆ. ಆದರೆ ಒಂದು ಈಗ ಒಂದು 2-3 ವರ್ಷದಲ್ಲಿ ಸ್ವಲ್ಪ ಒಂದು ರೋಗದ ಬಾಧೆ ಇದೆ, ಟೈಸ್ಯಾಕ್ ಬ್ರೂಡ್ ಕಾಯಿಲೆ ಅಂತ ಆ ಒಂದು ರೋಗ. ಆ ರೋಗದ ನಿಮಿತ್ತ ರೋಗ ಒಂದು ಕಡೆಗೆ ಬಂದಿದೆ ಅಂತ ಆದರೆ ಒಂದು ತಾಲೂಕಿನ ಒಂದು 10-20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಹರಡಿಕೊಂಡು ಇರ್ತದೆ ಆ ರೋಗಗಳು. ಅದು ನಮ್ಗೆ ಗೊತ್ತೇ ಆಗುದಿಲ್ಲ, ಅದು ಮೊಟ್ಟೆ ಕೊಳುವಿಕೆ. ಆ ರೋಗವನ್ನು ತಪ್ಪಿಸಬೇಕು ಅಂತಾದರೆ ಜೇನು ಕುಟುಂಬದ ಅಡಿಹಲಗೆಯನ್ನು ನಾವು ಕನಿಷ್ಠ ವಾರಕ್ಕೆ ಒಮ್ಮೆಯಾದರೂ ಸರಿಯಾಗಿ ಬ್ರಷ್ನಲ್ಲಿ ಕ್ಲೀನ್ ಮಾಡಿಕೊಂಡು ಅಥವಾ ಸಾಬೂನಲ್ಲಿ ತೊಳೆದು ಅದನ್ನು ಒಣಸಿಕೊಂಡು ಆಮೇಲೆ ಜೇನು ಕುಟುಂಬದ ಒಳಗಿಡಬೇಕು. ಮೊದಲನೇದಿದು ಪ್ರತಿಯೊಂದು ವಾರಕ್ಕೊಮ್ಮೆ ಅಡಿ ಹಲಗೆಯನ್ನು ಕ್ಲೀನ್ ಮಾಡುವುದರಲ್ಲಿ ಬಹಳ ಒಂದು ಒಳ್ಳೆಯದಿದೆ. ಆಮೇಲೆ ಜೇನು ಕುಟುಂಬವನ್ನು ಹಿಡಿದ ಮೇಲೆ ಆ ಎರಿಗಳು ಈ ಹೊಸ ಹುಡುಗಿ ಮತ್ತು ಅವ್ರಿಗೆ ಅರಿವಿರುವುದಿಲ್ಲ, ಕೆಲವರಿಗೆ ಎರಿ ಹಾಗೇ ಇಡ್ತಾರೆ. 1 ವರ್ಷದ ಅವಧಿ ರಾಣಿ ಆ ಎರೆಯೊಳಗೆ ಮೊಟ್ಟೆ ಇಡಬೇಕಾದ್ರೆ ಅದರ ದೇಹವನ್ನು ಆ ಎರೆಯೊಳಗೆ ನುಡಿಸುತ್ತದೆ. ಆಗ ಅದು 1 ವರ್ಷದ ನಂತರ ಎರೆ ಹಳೆತಾಗಿ ಗಟ್ಟಿಯಾಗ್ತದೆ. ಆಗ ರಾಣಿಯ ಹೊಟ್ಟೆ ಆ ಎರೆಯೊಳಗೆ ಹೋಗೋದಿಲ್ಲ, ಆವಾಗ ಮೊಟ್ಟೆ ಇಡುವಂತಹ ಒಂದು ಸಂದರ್ಭ ಬಹಳ ಒಂದು ಕಡಿಮೆ ಆಗ್ತದೆ. ಆ ಒಂದು ಕಾರಣಕ್ಕಾಗಿ ನಾವು ಹಳೆಯದಾದಂತಹ ಎರೆಗಳನ್ನು, ತುಂಡಾದಂತಹ ಎರೆಗಳನ್ನು ತೆಗೆದು ಎಲ್ಲ ದೂರ ತಾಣಕ್ಕೆ ಅದನ್ನು ಸುಟ್ಟು ಹಾಕಬೇಕು. ಎರೆ ತೆಗೆದ ನಂತರ ಅದಕ್ಕಾಗಿಯೇ ಮೇಣದ ಹಾಳೆ ಸಿಗ್ತದೆ. ಎಷ್ಟು ಒಂದು ಇಂಚಷ್ಟೇ ಉದ್ದದ ಮೇಣದ ಹಾಳೆಯನ್ನು ಆ ಒಂದು ಜೇನು ಪೆಟ್ಟಿಗೆಯ ಪ್ರೇಮಿಗೆ ಕಟ್ಟುಕೊಟ್ಟರೆ ಒಂದು ವಾರದಲ್ಲೇ ಅದನ್ನೇ ಅವು ವಾಡಾಯಿಸಿಕೊಂಡು ಅದನ್ನು ಅಭಿವೃದ್ಧಿ ಮಾಡಿಕೊಂಡು ಒಂದು ವಾರದಲ್ಲಿಯೇ ಆ ಹೊಸ ಒಂದು ಎರೆಯನ್ನು ಮಾಡ್ತವೆ. ಹೊಸ ಎರೆಗಳು ಯಾವ ಕುಟುಂಬದಲ್ಲಿ ಇರ್ತದೆಯೋ ಅಂತಹ ಗೂಡುಗಳು ರೋಗ ಬರುವಂತಹ ಕ್ರಮವೂ ಬಹಳ ಕಡಿಮೆ, ಹಾಗೂ ಗೂಡು ಕೂಡ ಬಹಳ ಬೇಗ ಅಭಿವೃದ್ಧಿ ಹಾಕೊಂಡು ನಮಗೆ ಸೀಜನ್ ಟೈಮ್ನಲ್ಲಿ ತುಪ್ಪ ಸಿಗುವಂತಹ ಒಂದು ಸಂದರ್ಭ ಬರ್ತದೆ. ಇಷ್ಟು ನಾವು ಪಾಲಿಸಿಕೊಂಡು ಹೋದರೆ ಒಂದು ಕುಟುಂಬ ಇದ್ದರೆ ಒಂದು ವರ್ಷದಲ್ಲಿ ಒಂದು ಕುಟುಂಬದಲ್ಲಿ ಕನಿಷ್ಠ 5 ಕುಟುಂಬವನ್ನಾದರೂ ನಾವು ಹೊಸತಾಗಿ ತಳ್ಳಿಯನ್ನು ಅಭಿವೃದ್ಧಿಯನ್ನು ಪಡಿಸಬಹುದು. ಹೀಗೆ 5 ಆದಮೇಲೆ ಅದಕ್ಕೆ ಮತ್ತೆ ಮತ್ತೆ ಹೀಗೆ ಹೀಗೆ ಮಾಡಿ ನನ್ನ ಹತ್ರ ಕೂಡ ಫಸ್ಟ್ ಇದ್ದಂಥ ಒಂದೇ ಒಂದು ಕುಟುಂಬ, ಒಂದು ಜೇನು ಕುಟುಂಬದಲ್ಲಿ ನಾನು 2 ವರ್ಷದಲ್ಲಿ 24 ಜೇನು ಕುಟುಂಬಗಳನ್ನು ಅಭಿವೃದ್ಧಿಪಡಿಸಿದ್ದೇನೆ. ಅದರಿಂದ ಅತ್ಯಂತ ಕ್ವಿಂಟಲ್ ಗಟ್ಟಲೆ ತುಪ್ಪವನ್ನು ತೆಗೆದು ನಮ್ಮ ಸೊಸೈಟಿ ಸಂಘಕ್ಕೆ ನಾನು ಕೊಟ್ಟಿದ್ದೇನೆ. ಈ ಒಂದು ನನ್ನ ಅನುಭವ ತಮ್ಮ ಮುಂದೆ ಹೇಳಲಿಕ್ಕೆ ಬಹಳ ಒಂದು ನನಗೆ ಖುಷಿ ಆಗ್ತಾ ಇದೆ. ಈಗ ಜೇನು ಕಟಾವು ಮಾಡ್ತೀವಲ್ಲ, ಅವಾಗೇನು ಕಾಳಜಿ ವಹಿಸಬೇಕು? ಜೇನು ಕಟಾವು ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಹೊರಗಿನಿಂದ ಒಂದು ಊದುಕಡ್ಡಿಯ ಹೊಗೆಯನ್ನಾದರೂ ಹಾಕಬೇಕು. ಇಲ್ಲವೇ ನಾವು ಜೇನು ಕುಟುಂಬ ಸ್ವಲ್ಪ ಕಷ್ಟದಾಯಕಿದೆ, ದೊಡ್ಡದಿದೆ ಅಂತಂದರೆ ನಮ್ಮ ಹತ್ರ ಆ ಜೇನು ಕುಟುಂಬಕ್ಕೆ ಹೊಗೆ ಹಾಕುವಂತಹ ಒಂದು ಸಣ್ಣ ಹೊಗೆ ಅಂಡೆ ಇದೆ, ಅದರಲ್ಲಿ ಒಂದು ಸ್ವಲ್ಪ ತೆಂಗಿನ ಏನು ಆ ಕತ್ತದ ಇದನ್ನು ಹಾಕೊಂಡು ಸ್ವಲ್ಪ ಹೊಗೆ ಒಂದು 2 ಮಿನಿಟ್ ಒಮ್ಮೆ ಹೊಗೆ ಹಾಕಿಬಿಟ್ಟು ಜೇನು ಕುಟುಂಬಗಳ ಹೊಗೆಗೆ ಅಂಜಿಕೊಂಡು ಸ್ವಲ್ಪ ಮೇಲೆ ಹೋಗ್ತದೆ. ಆವಾಗ ನಮಗೊಂದು ಕುಟುಂಬ ಒಂದು ಜೇನುನೊಣವು ನಮಗೆ ಹೊಡೆಯೋದಿಲ್ಲ. ನಿಧಾನವಾಗಿ ಆ ಎರೆಯನ್ನು ತೆಕ್ಕೊಂಡು ನಾವು ಕಟ್ಟಲಿಕ್ಕೆ ಆಗ್ತದೆ. ಹೀಗೆ ಆ ಎರೆ ತಕ್ಕೊಂಡು ಮತ್ತೆ ಹೊಸ ಎರೆ ಕಟ್ಟಬೇಕಾ? ಹೇಗೆ? ಅದೇ ಎರೆಯನ್ನು ತೆಗೆದು ಒಟ್ಟೆಯಲ್ಲಿ ಕೊಟ್ಟುವಂತಹ ಒಂದು ಎರೆಗಳು ಅದರ ಉದ್ದ ಅಗಲ ಬೇರೆ ಬೇರೆ ಪ್ರಮಾಣದಲ್ಲಿ ಇರ್ತದೆ. ನಮ್ಮ ಹತ್ರ ಮೊದಲೇ ಹರಿತವಾದ ಚಾಕು ಇರ್ತದೆ, ಸಣ್ಣ ಚಾಕು. ಆ ಚಾಕುವನ್ನು ತೆಗೆದುಕೊಂಡು ಜೇನು ಕುಟುಂಬದ ಒಂದು ಫ್ರೇಮ್ ಅದು ಹೆಚ್ಚಾಗಿ 10 ಇಂಚು ಉದ್ದ 6 ಇಂಚು ಎತ್ತರ ಇರ್ತದೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಸರಿಯಾಗಿ ನಾವು ಕಟ್ ಮಾಡಿಕೊಂಡು ಆ ಒಂದು ಫ್ರೇಮಿಗೆ ಹಿಡಿಯುವ ಹಾಗೆ ಕಟ್ ಮಾಡಿಕೊಂಡು ನಾವು ಬಾಳೆಯ ಪಟ್ಟೆಯಲ್ಲಿ ಸರಿಯಾಗಿ ಕಟ್ಟಿಕೊಂಡು ಆ ಒಂದು ಕುಟುಂಬಕ್ಕೆ ನಾವು ಇಡಬೇಕು. ಅಲ್ಲಿ ಯಾವುದೇ ಮರಿಗಳು ಅಥವಾ ಕಟ್ಟಾಗಿದ್ದಂಥ ಒಂದು ಮರಿಗಳು ಅದೇನಿದ್ರು ನಾವು ಚಾಕಿನ ತುದಿಯಲ್ಲಿ ಅದನ್ನು ತೆಗೆದು ಬದಿಗೆ ಹಾಕಿ ಅದು ಆ ರೀತಿಯಾಗಿ ಕಟ್ಟುಕೊಡಬೇಕು. ಕನಿಷ್ಠವಾಗಿ ಒಂದು ಜೇನು ಕುಟುಂಬದಲ್ಲಿ ಸಂಸಾರ ಕೋಣೆ 8 ಪ್ರೇಮ್ ಇರ್ತದೆ. ನಮಗೆ ಕನಿಷ್ಠ ಪಕ್ಷ 3 ಎರೆಗಳಾಗಿ ಆಗುವಷ್ಟು ಎರೆ ಇದ್ದರೂ ಸಾಕು, ಇಲ್ಲವೇ 8 ಎರೆಗಳು ಇದ್ದರೂ ಆಗ್ತದೆ. ಆದರೂ ಕನಿಷ್ಠ ಪಕ್ಷ ಒಂದು 3 ಎರೆ ಆಗುವಷ್ಟಾದರೂ ಇದ್ದರೆ ಕುಟುಂಬ 1 ತಿಂಗಳಲ್ಲಿ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಮತ್ತೆ ಸಣ್ಣ ಸಣ್ಣ ಎರೆಗಳು ಅವೇ ಕಟ್ಟಿಕೊಂಡು ಮುಂದೆ ಅಭಿವೃದ್ಧಿ ಆಗ್ತದೆ. ಸಣ್ಣ ಕುಟುಂಬಕ್ಕೆ ಸಂಸಾರ ಕೋಣೆಯಲ್ಲಿ ಮಾತ್ರ ಕುಟುಂಬವು ಅಭಿವೃದ್ಧಿ ಆಗುವ ಹಾಗೆ ಇರ್ತದೆ. ಆಮೇಲೆ ಅದಕ್ಕೆ ಸಂಸಾರ ಕೋಣೆಯನ್ನು ಬಿಟ್ಟು ಮೇಲೆ ಇನ್ನೊಂದು ಅಂತಸ್ತು, ಸಂಸಾರ ಕೋಣೆಯ ಎರೆಯ ಅರ್ಧ ಭಾಗದಷ್ಟು ಇರ್ತದೆ. ಜೇನು ಕುಟುಂಬ ಈ 8 ಎರೆ ಸಂಪೂರ್ಣ ಕಟ್ಟಿಕೊಂಡು ಬಂದ ಮೇಲೆ ನಾವು ಮೇಲೆ ಅದಕ್ಕೆ ಸುಪಾರ ಅಂತ ಹೇಳ್ತೇವೆ, ಅದನ್ನು ನಾವು ಕೊಡಬೇಕು. ಅದು ನಮಗೆ ತುಪ್ಪ ತೆಗೆಯುವಂಥದ್ದು. ಎಂದಿಗೂ ಸಂಸಾರ ಕೋಣೆಯಲ್ಲಿ ಇದ್ದಂಥ ತುಪ್ಪವನ್ನು ನಾವು ಯಾವುದೇ ಕಾರಣಕ್ಕೆ ತೆಗೆಯಬಾರದು. ಯಾಕೆ ಕೇಳಿದ್ರೆ ಅದಕ್ಕೆ ಹೆಸರೇ ಸಂಸಾರ ಕೋಣೆ. ಮರಿ ಹುಳಗಳಿಗೆ ಅಭಿವೃದ್ಧಿ ಆಗಲು ಸಂಸಾರ ಕೋಣೆಯಲ್ಲಿ ಇದ್ದಂತಹ ತುಪ್ಪವನ್ನೇ ಅವು ಕೊಟ್ಟುಕೊಂಡು ಅವಕ್ಕೆ ಸಂಸಾರ ಮಾಡ್ತದೆ. ಅದೇ ನಾವು ಮೇಲೆ ಅಂತಸ್ತಿನ ಕೊಟ್ಟರೆ ಅಲ್ಲಿ ರಾಣಿ ಮೊಟ್ಟೆ ಇಡೋದಿಲ್ಲ, ಬರೇ ಒಂದು ತುಪ್ಪ ಮಾತ್ರ ಶೇಖರಿಸ್ತದೆ. ಈ ರೀತಿ ಶೇಖರಣೆ ಮಾಡಿದಂತಹ ತುಪ್ಪ ಎರೆಗೆ 2000 ತುಪ್ಪವನ್ನು ತುಂಬಿಕೊಂಡು ನಾನೇ ಚೀಲ ಭದ್ರತೆ ಮಾಡ್ತೇವೆ, ಅದೇ ತೆರನಾಗಿ ಸೀಲ್ ಮಾಡ್ತವೆ. ಸೀಲ್ ಮಾಡಿದ್ಮೇಲೆ ಅತ್ಯಂತ ಉತ್ತಮ ರೀತಿಯ ತುಪ್ಪ. ಆ ತುಪ್ಪವನ್ನು ಜೇನು ಯಂತ್ರದ ಮುಖಾಂತರ ನಾವು ಅದನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಗಾಳಿಸಿ ಶುದ್ಧೀಕರಿಸಿ ನಾವು ಅದನ್ನು ಉಪಯೋಗಿಸಲಿಕ್ಕೆ ಬಹಳ ಒಂದು ಅನುಕೂಲ. ಈ ತೆರನಾಗಿ 1 ವರ್ಷದಲ್ಲಿ ಎಲ್ಲೆಲ್ಲಿ ಸೀಜನ್ ಇದೆಯೋ ಅಂಥ ಒಂದು ಕಡೆಗೆ ನಾವು 6-8 ಬಾರಿ ತುಪ್ಪವನ್ನು ತೆಗಿಬಹುದು. ಒಂದು ಒಳ್ಳೆಯ ಕುಟುಂಬದಿಂದ 8-10 ಕೆಜಿ ತುಪ್ಪ ಕೂಡ ನಮಗೆ ಸಿಗ್ತದೆ. ಅಂಥ ಅತ್ಯುತ್ತಮವಾದಂತಹ ಕುಟುಂಬದಿಂದ ನಾವು 1 ವರ್ಷದಲ್ಲಿ 20 ಕೆಜಿಯಷ್ಟು ತುಪ್ಪ ತೆಗೆದು ಕೂಡ ಅನುಭವ ಇದೆ. ಅದೆಲ್ಲ ಗೂಡಿಗೆ ಬರೋದಿಲ್ಲ. ಅಂಥ ಒಂದು ಅತ್ಯಂತ ಸ್ಟ್ರಾಂಗ್ ಆಗಿದ್ದಂಥ ಒಂದು ಜೇನು ಕುಟುಂಬದಿಂದ ನಾವು ಅಷ್ಟು ತುಪ್ಪ ಕೂಡ ನಾವು ತೆಗಿಬಹುದು. ಈಗ ಭತ್ತದಲ್ಲಿ ಚಾಪೆ ಮಡಿ ಪದ್ಧತಿ ಮಷಿನ್ ಬಳಸಿ ನಾಟಿ ಮಾಡೋದು, ಮತ್ತೆ ಅಲ್ಲಿ ನೀವು ಪ್ರಶಸ್ತಿಯನ್ನು ಪಡೆಯುವಷ್ಟು ಅಥವಾ ಸನ್ಮಾನವನ್ನು ಪಡೆಯುವಷ್ಟು ಚೆನ್ನಾಗಿ ಮಾಡಿರಿ, ಆ ಅನುಭವ ಸ್ವಲ್ಪ ಹೇಳಿ. ಈಗ ಗದ್ದೆಯಲ್ಲಿ ಈ ಭತ್ತದ ನಾಟಿಯ ಒಂದು ಪದ್ಧತಿ ಈಗಾಗಲೇ ಮೊದಲೆಲ್ಲ ಪಾಂಡ್ಯ ಅಥವಾ ಬೇರೆ ಬೇರೆ ತಳ್ಳಿಯ ಬೀಜಗಳಿತ್ತು, ಆಗ ಈಗ ಸುಧಾರಣೆ ಮಟ್ಟಕ್ಕೆ ಬಂದ ಮೇಲೆ ಜಯ. ಆಮೇಲೆ ನಮ್ಮಲ್ಲಿ ಇಲ್ಲಿ ಸಾಮಾನ್ಯ ಒಂದು ಕಡ್ಡಿ ಹೇಳ್ತವೆ, ಅದು 233 ಆಗುವಂಥ ತಳಿ ಬಹಳ ಒಂದು ಒಳ್ಳೆಯದಾಗಿ ಬರ್ತದೆ. ಈಗ ನಾವು ನಾಟಿ ಮಾಡಬೇಕಾದ್ರೆ ನಾವು ಮೊದಲೇ ಏನು ಮಾಡ್ತಿದ್ವಿ ಕೇಳಿದ್ರೆ, ಯಾವುದೋ ನಮ್ಮ ಹಳ್ಳದ ಹತ್ರ ಒಂದು ಗದ್ದೆಯಲ್ಲಿ ಅದನ್ನು ಬೀಜ ಗೊಬ್ಬರ ಹಾಕೊಂಡು ಆಮೇಲೆ ನಮ್ಮ ಜನರೇ ಅದನ್ನು ಸಸ್ಯನ ಕಿತ್ತು ನೆಡಲಿಕ್ಕೆ ಬಹಳ ಒಂದು ಕಾಲಾವಕಾಶ ಹೋಗ್ತದೆ. ಆದರೆ ಈಗ ಈ ವರ್ಷದ ಮಳೆಯ ಒಂದು ಹಂಗಾಮಿನಲ್ಲಿ ಕೂಡ ನನಗೂ ಆ ರೀತಿ ಗೊಬ್ಬರ ಹಾಕಲಿಕ್ಕೂ ಆಗಲಿಲ್ಲ. ಆಗ ನಾನು ವಿಚಾರ ಮಾಡಿದ್ದೇನೆ ಕೇಳಿದ್ರೆ, ಮಷಿನ್ ನಾಟಿ ಮಾಡೋಣ, ನನಗದು ಹೆಚ್ಚಿನ ಅನುಭವ ಇಲ್ಲ, ಇದು ಮೊದಲನೇ ಸಲ. ಆಗ ಮಷಿನ್ ನಾಟಿ, ಮಷಿನ್ನಿಂದ ಗೊಬ್ಬರ ಹಾಕುವಂಥ ನಾಟಿಯನ್ನು ಎಲ್ಲಿ ಮಾಡಬಹುದು? ಯಾವುದೇ ಒಂದು ಭಾಗ ಇದ್ದಲ್ಲಿ ಮಾಡಬಹುದು, ಅಥವಾ ಒಬ್ಬರ ಆರ್ ಸಿ ಸಿ ಮನೆಯ ಒಂದು ಅಂತಸ್ತಿದ್ಬಿಟ್ರೆ ಸಮೀಪ ಇದ್ರೆ ಅದ ಮೇಲೆ ಕೂಡ ಮಾಡಬಹುದು ನಾವು. ಯಾಕೆ ಅದಕ್ಕಾಗಿ ಒಂದು ಸ್ಟೇಜ್ ಸಿಗ್ತದೆ, ಆ ಸ್ಟೇಜಲ್ಲಿ ಅದು ಮಣ್ಣು ಮತ್ತು ಸ್ವಲ್ಪ ಸಗಣಿ ಗೊಬ್ಬರ, ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಕೇವಲ ಸಗಣಿ ಗೊಬ್ಬರದಿಂದಲೇ ಆ ಮಣ್ಣಿನ ಬೆರಕೆಯನ್ನು ಮಾಡಿ ಈ ನಾವು ಬೀಜವನ್ನು ಅದರಲ್ಲಿ ಆ ತೆರನಾಗಿ ಹಾಕಬೇಕು. ಹಾಕಿದ ಮೇಲೆ ಕನಿಷ್ಠ 18-21 ದಿವಸದ ಒಳಗೆ ಅದನ್ನು ಮಷೀನ್ ಮುಖಾಂತರವಾಗಿ ನಮ್ಮ ಗದ್ದೆಯಲ್ಲಿ ತಯಾರಿ ಮಾಡಿದಂಥ ಒಂದು ಗದ್ದೆಯಲ್ಲಿ ಸಾಲು ನಾಟಿ ಮಾಡ್ತಾರೆ. ಇದರಿಂದ ನಾವು ಸ್ವತಃ ಮಾಡುವುದಕ್ಕೂ ಅಥವಾ ಈ ತೆರನಾಗಿ ಮಾಡೋದಕ್ಕೂ ಇಷ್ಟೊಂದು ಅಂತರ ಅಂತ ಹೇಳಿದ್ರೆ, ಉದಾಹರಣೆಗೆ 1 ಎಕರೆ ಜಮೀನಿಗೆ ಸರ್ವೇ ಸಾಮಾನ್ಯ, ಈಗೀಗ ನಮಗೆ ಆಳಿನ ಭಾಳ ಒಂದು ಕಷ್ಟ, ಈ ಲೇಬರ್ ಸಿಗೋದು, ಆ ಲೇಬರ್ಗೆ 1 ಎಕರೆ ಜಮೀನಿಗೆ ಒಂದು 20-25 ಲೇಬರ್ ಮಂದಿ ನಮಗೆ ಬೇಕು. ಅಷ್ಟೇ ಜನ ಒಟ್ಟಿಗೆ ಒಂದೇ ಸಲ ನೆಡಲಿಕ್ಕೂ ಆಗುವುದಿಲ್ಲ, ಕನಿಷ್ಠ 5-7 ದಿವಸ ಬೇಕಾಗ್ತದೆ, 6 ಅಥವಾ 7 ಲೇಬರ್ ಮಂದಿ ಇದ್ದರೆ. ಆದರೆ ಮಷಿನ್ ನಾಟಿ ಮಾತ್ರ ಹಾಗಲ್ಲ, ಒಮ್ಮೆ ನಾವು ಗೊಬ್ಬ ಹಾಕಿದ ಮೇಲೆ ಯಾವಾಗ ಬೇಕು ಸ್ವಲ್ಪ ಮಳೆಯ ಅನುಕೂಲವನ್ನು ನೋಡಿಕೊಂಡು 1 ಎಕರೆ ಜಾಗ ಇದೆ ಅಂತಾದರೆ ಅದೇ ದಿವಸ ನಾವು ಮಷಿನನ್ನು ತರಿಸಿದರೆ ಅದಕ್ಕೆ 3.5 ತಾಸು, ಅಷ್ಟು ಕಾಲಾವಕಾಶದಲ್ಲಿ ಕೇವಲ ಒಬ್ಬ ಈ ನಮ್ಮಂಥ ಒಬ್ಬ ರೈತ ಸಾಕು, ಅಲ್ಲಿ ಮತ್ತೆ ಜನರ ಅವಶ್ಯಕತೆ ಇಲ್ಲ, ನಾಟಿ ಮಾಡುವಂಥ ಒಬ್ಬರು ಹಾಗೆ ಇನ್ನೊಬ್ಬರು ಅಷ್ಟಿದ್ಬಿಟ್ರೆ ಆ ಸಸಿಯ ಸ್ಟೇಜಲ್ಲಿದ್ದಂಥ ಸಸಿಯನ್ನು ಮಷಿನ್ಗೆ ಹಾಕೋದು ಮತ್ತು ಅದು ನಡ್ತಾ ಹೋಗ್ತದೆ ಕ್ರಮಬದ್ಧವಾಗಿ. 1-25 ಲೇಬರ್ನಲ್ಲಿ ಆಗುವಂಥ ಒಂದು ಕೆಲಸ, 1 ಎಕರೆಯ ಕೆಲಸ 3.5 ತಾಸಿನಲ್ಲಿ ನೆಟ್ಟು ಮುಗಿಸ್ತದೆ. ಯಾಕಂದರೆ ಆ ಒಂದು ಜಮೀನು ಮಾಡುವವರಿಗೂ ಕೂಡ ಬಹಳ ಒಂದು ಸಮಯದ ಉಳಿತಾಯ ಆಗ್ತದೆ, ಹಾಗೆ ಮತ್ತೇನು ಅವ್ರಿಗೆ ತಲೆ ಬಿಸಿ ಏನೇನು ಇರೋದಿಲ್ಲ, ಅಷ್ಟು ಕೆಲಸ ಅದಾಗ್ತದೆ. ಆಮೇಲೆ ಜಯ ಆಗಲಿ ಅಥವಾ ಈ ಒಂದು ಕಡ್ಡಿ ಆಗಲಿ, ಈ ಮಷಿನ್ ನಾಟಿ ಮಾಡೋದು ಕ್ರಮಬದ್ಧವಾಗಿ ನೇರವಾಗಿ ಲೈನ್ ಮುಖಾಂತರವಾಗಿ ಇದ್ದುದರಿಂದ ನಾವು ಕೈಯಲ್ಲಿ ನೆಟ್ಟುವಂಥ ಸಸಿ ಕನಿಷ್ಠ ಪಕ್ಷ 1-2 ಅಥವಾ 3 ಟಿಸಿಲ್ ಬಿಡ್ತದೆ. ಮಷಿನ್ದಲ್ಲಿ ನೆಟ್ಟೋದಕ್ಕೆ ಆಗಲ್ಲ, ಯಾಕಂದ್ರೆ ದೂರ ದೂರ ಅದೊಂದು 11 ಅಂತರ ಇರ್ತದೆ, ಅಗಲದಲ್ಲಿ ಕೂಡ ಒಂದು 11 ಇರ್ತದೆ, ಗಾಳಿ ಆಡಲಿಕ್ಕೆ ಒಳ್ಳೆಯ ಒಂದು ಅನುಕೂಲ ಆಗ್ತದೆ. ಅದು ಈಗಾಗಲೇ ನನ್ನ ಗದ್ದೆಯಲ್ಲಿ ನನ್ನದೇ ಒಂದು ಗದ್ದೆ ಅನುಭವ ಹೇಳಬೇಕಂದ್ರೆ ಕನಿಷ್ಠ 10-40 ಟಿಸಿಲು ಹೊಡೆದಿದೆ. ಆವಾಗ ನಮ್ಗೆ ಅನಿಸ್ತದೆ ಅಪ್ಪ ಅಂಥೇಳಿ, ಅಲ್ಲಿ ತೆನೆ ಕೂಡ ಅಷ್ಟೊಂದು ಚೆನ್ನಾಗಿ ಬರ್ತದೆ. ಯಾಕಂದರೆ ಗಚ್ಚಿ ಗಚ್ಚಿಯಾಗಿದ್ದರೆ ನಾವು ನೋಡಿ ಬಸ್ ಮೇಲೆ ಪ್ರಯಾಣ ಮಾಡಬೇಕು, ಅಷ್ಟೊಂದು ಗಚ್ಚಿ ಗಚ್ಚಿ ಇರ್ತವೆ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಅಷ್ಟು ಗಚ್ಚಿ ಗಚ್ಚಿ ಆಗೋದಿಲ್ಲಲ್ಲ. ಆ ತೆರನಾಗಿ ಇದು ಅಂತರ ಇದ್ದದರಿಂದ ತೆನೆಗಳು ಒಳ್ಳೆಯದು ಬರ್ತದೆ, ಬುಡದಲ್ಲಿ 3 ಕದಲು ಬರುವಂಥದಕ್ಕೆ 30 ತೆನೆಗಳು ಬರ್ತದೆ, ಇಳುವರಿ ಜಾಸ್ತಿ ಬರ್ತದೆ, ಮತ್ತು ನಮ್ಮ ಕೆಲಸ ಭಾಳ ಒಂದು ಕಡಿಮೆ. ಈ ಒಂದು ದೃಷ್ಟಿಯಲ್ಲಿ ನಮ್ಮ ಈ ಗದ್ದೆಯಲ್ಲಿ ನಾವು ಸ್ವತಃ ನಾವೇ ಮಾಡೋದಕ್ಕಿಂತಲೂ ಈ ಮಷಿನ್ ನಾಟಿ ಮಾಡೋದು ನನ್ನ ದೃಷ್ಟಿಯಲ್ಲಿ ಅತ್ಯಂತ ಸೂಕ್ತವಾದದ್ದು, ಲಾಭದಾಯಕವಾದದ್ದು, ಜನರನ್ನು ಹೆಚ್ಚು ಲೇಬರ್ ಅವಲಂಬಿಸಿ ಇರೋಂಗಿಲ್ಲ. 1-2 ಮುಖಾಂತರ ನಾವು ಇದನ್ನು 1 ಎಕರೆ ಮಾಡುವ ಒಂದು ವೇಳೆಯಲ್ಲಿ ನಾವು 10 ಎಕರೆಯಷ್ಟು ಮಾಡಬಹುದು, ಇದು ನನ್ನ ಒಂದು ಅನಿಸಿಕೆ. ಅಲ್ಲಿ ರೋಗನೂ ಕಡಿಮೆ ಮತ್ತೆ ಖರ್ಚು ಕಡಿಮೆ, ಇದಕ್ಕೆ ರೋಗ ಕೂಡ ಕಡಿಮೆ, ಖರ್ಚು ಕಡಿಮೆ, ಮತ್ತೆ ಇಳುವರಿ ಜಾಸ್ತಿ. ಕಳೆ ನಿರ್ವಹಣೆ ಇರೋದಿಲ್ಲ, ಯಾಕೆ ಕಳೆದ ಅದು ದೂರದ ಇರ್ತದೆ, ನಾವು ಆಮೇಲೆ ಸ್ವಲ್ಪ ರಂಟೆ ಹೊಡಿತೇವೆ, ಅದು ಹೊಡೆದ್ರಿಂದ ಬುಡಕ್ಕೂ ಒಳ್ಳೆಯ ಒಂದು ಮಣ್ಣು ಸಡಿಲ ಹಾಕೊಂಡು ಬುಡ ಆಗ್ತದೆ, ಮತ್ತೆ ಕಳೆಯೂ ಆಗೋದಿಲ್ಲ, ಹೀಗೆ ಬಹಳ ಒಂದು ಒಳ್ಳೆಯ ಒಂದು ಆದಾಯ ಬರ್ತದೆ. ಒಳ್ಳೆಯದು. ಶ್ರೀಕಾಂತ್ ಶೇಷನಾಯ್ಕ ಅವರೇ, ಒಬ್ಬ ಹಿರಿಯ ರೈತರಾಗಿ ಕೃಷಿಯಲ್ಲಿ ಬೆಳಕೋಂತ ಬಂದು ಅದರಿಂದ ಅನುಭವ ಪಡ್ಕೊಂಡು ಅಲ್ಲಿಂದ ಶಿಕ್ಷಣವನ್ನು ಪಡ್ಕೊಂಡು ಮತ್ತೆ ಅಲ್ಲಿಗೆ ಕೊಡೋದು ಇದೆಯಲ್ಲ, ಅದು ಭೂಮಿಯ ಜೊತೆ ಒಡನಾಟ ಇದ್ದವ್ರಿಗೆ ಮಾತ್ರ ಸಾಧ್ಯ. ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ತೆ.

ಇದು ಎಲೆ, ಕಾಂಡ, ತೊಟ್ಟು ಮತ್ತು ಬಳ್ಳಿಯ ಕಾಳುಗಳ ಮೇಲೆ ಅಂಟಿಕೊಂಡು ರಸ ಹೀರುವುದರಿಂದ ಬಳ್ಳಿಗಳು ಸೊರಗಿ ಒಣಗಿ ಹೋಗುತ್ತವೆ. ಇದರ ನಿಯಂತ್ರಣ ಬೇಗನೆ ಮಾಡದಿದ್ದಲ್ಲಿ ಬೇರೆ ಬಳ್ಳಿಗಳಿಗೂ ಹಬ್ಬಿ ಹೆಚ್ಚಿನ ಹಾನಿಯನ್ನುಂಟು ಮಾಡಬಹುದು. ಇನ್ನು ತೆಂಗಿನ ಶಲ್ಕ ಕೀಟ, ಇದು ತೆಂಗಿನ ಬೆಳೆಯಲ್ಲೂ ಸಹ ಹೆಚ್ಚಾಗಿ ಬಾಧಿಸುವುದರಿಂದ ಇದನ್ನು ತೆಂಗಿನ ಶಲ್ಕ ಕೀಟ ಎಂದು ಕರೆಯಲಾಗಿದೆ. ಇವು ಹಳದಿ ಬಣ್ಣದಿಂದ ಕೂಡಿದ್ದು ಗೋಳಾಕಾರವಾಗಿರುತ್ತದೆ. ಎಲೆಯ ಕೆಳಭಾಗದಲ್ಲಿ ಗುಂಪಾಗಿದ್ದು ರಸ ಹೀರುವುದರಿಂದ ಎಲೆಯ ಮೇಲ್ಭಾಗ ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗುತ್ತದೆ. ನಂತರ ಸಂಪೂರ್ಣ ಬಾಧಿತ ಎಲೆ ಒಣಗಿ ಹೋಗುತ್ತದೆ. ಹಿಟ್ಟು ತಿಗಣೆ, ಸಾಮಾನ್ಯವಾಗಿ ಕಾಳು ಮೆಣಸಲ್ಲಿ ಕಂಡುಬಂದ ಹಿಟ್ಟು ತಿಗಣೆಗಳೆಂದರೆ ಬಿಳಿ ಬಾಲದ ಹಿಟ್ಟು ತಿಗಣೆ, ಪ್ಲಾನೋಕೋಕಸ್ ಮತ್ತು ಸೊಡೋಕೋಕಸ್ ಪ್ರಭೇದಗಳು. ಇವು ಬಳ್ಳಿಯ ಕುಡಿಯಲ್ಲಿ ಎಲೆಗಳ ಮೇಲೆ ಗೊಂಚಲುಗಳ ಮೇಲೆ ಗುಂಪು ಗುಂಪಾಗಿ ರಸ ಹೀರುತ್ತವೆ. ಇದರ ಬಾಧೆಯಿಂದ ಬಳ್ಳಿಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತವೆ, ಹಾಗೆಯೇ ಬೆಳವಣಿಗೆಯು ಕುಂಠಿತವಾಗುತ್ತವೆ. ಅಲ್ಲದೆ ಕಾಳುಗಳು ಸಹ ಒಣಗಿ ಉದುರುತ್ತವೆ. ಶಲ್ಕ ಕೀಟ ಹಾಗೂ ಹಿಟ್ಟು ತಿಗಣೆಗಳ ನಿರ್ವಹಣೆ ಮಾಡುವುದು ಹೇಗೆಂದರೆ, ಬಾಧೆಗೊಳಗಾದ ಭಾಗಗಳನ್ನು ತೆಗೆದು ನಾಶಪಡಿಸಬೇಕು. ಜೈವಿಕ ಶಿಲೀಂಧ್ರ ಕೀಟನಾಶಕ ಲೆಕ್ಯಾನಿಸಿಲಿಯಂ ಲೆಕಾನಿಯನ್ನ 5-10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಶಲ್ಕ ಕೀಟಗಳ ಬಾಧೆಯನ್ನ ತಕ್ಕ ಮಟ್ಟಿಗೆ ನಿರ್ವಹಣೆ ಮಾಡಬಹುದು. ಬಾಧೆಗೆ ತುತ್ತಾದ ಬಳ್ಳಿಗಳಿಗೆ ಡೈಮಿಥೋಯೆಟ್ 30 EC ಕೀಟನಾಶಕವನ್ನ 1.7 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನರ್ಸರಿಗಳಲ್ಲಿ ಬೇವಿನ ಎಣ್ಣೆ ಅಥವಾ ನೀಮ್ ಗೋಲ್ಡ್ ಬೇವು ಆಧಾರಿತ ಕೀಟನಾಶಕ ಅಥವಾ ಮೀನಿನ ಎಣ್ಣೆ ರೋಸಿನ್ ಸಾಬೂನನ್ನ ಸಿಂಪಡಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಅಲಂಕಾರಿಕ ಮೀನು ಉತ್ಪಾದನೆ. ರಾಜ್ಯದಲ್ಲಿ ಅಲಂಕಾರಿಕ ಮೀನಿಗೆ ಅಪಾರ ಬೇಡಿಕೆ ಇದೆ ಮತ್ತು ಸದ್ಯದ ಬೇಡಿಕೆಯನ್ನು ನೆರೆ ರಾಜ್ಯಗಳ ಸಹಾಯದಿಂದ ಪೂರೈಸಲಾಗುತ್ತಿದೆ. ಗ್ರಾಮೀಣ ಪ್ರದೇಶದ ರೈತರು ಅಲಂಕಾರಿಕ ಮೀನು ಸಾಕಣೆಯನ್ನು ಒಂದು ಉಪಕಸುಬನ್ನಾಗಿ ಕೈಗೊಂಡು ಹೆಚ್ಚಿನ ಆದಾಯ ಪಡೆಯಬಹುದು. ಮಹಿಳೆಯರು, ಅದರಲ್ಲಿಯೂ ಸ್ವಸಹಾಯ ಗುಂಪಿನ ಮಹಿಳೆಯರು ಬಿಡುವಿನ ಸಮಯದಲ್ಲಿ ಅಲಂಕಾರ ಮೀನು ಉತ್ಪಾದನೆಯನ್ನು ಮನೆಯ ಅಂಗಳದಲ್ಲಿ ಮತ್ತು ಹಳ್ಳಿಯಲ್ಲಿ ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆಯಾಗಿ ಕೈಗೊಳ್ಳಬಹುದು. ವ್ಯವಸಾಯಕ್ಕೆ ಮತ್ತು ಇನ್ನಿತರೆ ಕಸುಬುಗಳಿಗೆ ಧಕ್ಕೆಯಾಗದಂತೆ ಸಾಗಣೆ ಮಾಡಬಹುದು. ಈ ಚಟುವಟಿಕೆಯಲ್ಲಿ ಶ್ರಮ ಕಡಿಮೆ, ಸ್ಥಳೀಯವಾಗಿ ದೊರೆಯುವ ಸಂಪನ್ಮೂಲಗಳ ಬಳಕೆ ಮತ್ತು ಲಭ್ಯವಿರುವಂತಹ ಸಮಯದಲ್ಲಿ ಮೀನು ಉತ್ಪಾದನೆ ಮಾಡಬಹುದು. ಅಲಂಕಾರಿಕ ಮೀನುಗಳ ಉತ್ಪಾದನೆ. ಮೊಟ್ಟೆ ಹಾಕುವ ಮೀನುಗಳು ಮತ್ತು ಮರಿ ಹಾಕುವ ಮೀನುಗಳು. ಜೀವಂತ ಮರಿ ಹಾಕುವ ಮೀನುಗಳು ವರ್ಷವಿಡೀ ಸಂತಾನೋತ್ಪತ್ತಿ ಮಾಡುತ್ತವೆ. ಅವುಗಳಿಗೆ ನಿಗದಿತ ಕಾಲ ಇಲ್ಲ. ಮುಖ್ಯವಾದ ಮೀನುಗಳು ಗಪ್ಪಿ, ಬ್ಲಾಕ್ ಮೋಲಿ, ಸೈಲ್ಫಿನ್ ಮೋಲಿ ಮುಂತಾದವು. ಮೊಟ್ಟೆ ಇಡುವ ಮೀನುಗಳು, ಅವುಗಳಲ್ಲಿ ಮುಖ್ಯವಾದ ತಳಿಗಳು ಗೋಲ್ಡ್ ಫಿಶ್, ರೋಸಿ ಬಾರ್ಬ್, ರಾಸ್ ಬೋರಾ, ಡೇನಿಯೋ, ಏಂಜಲ್, ಫೈಟರ್, ಗೊರಾಮಿ ಮುಂತಾದವು. ಸಾಮಾನ್ಯವಾಗಿ ಈ ತಳಿಗಳು 6 ತಿಂಗಳೊಳಗೆ ಪ್ರಬುದ್ಧಾವಸ್ಥೆಗೆ ಬರುತ್ತವೆ. ಸುಮಾರು 6 ಅಥವಾ 7 ವರ್ಷದವರೆಗೆ ಮೊಟ್ಟೆಗಳನ್ನು ಇಡುವ ಶಕ್ತಿ ಇರುತ್ತದೆ. ಮೇ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ಮತ್ತು ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ ಈ ಮೀನುಗಳಿಗೆ ಜಾಸ್ತಿ ಮೊಟ್ಟೆ ಇಡುವ ಶಕ್ತಿ ಇದೆ. ರೈತರು ಮೊದಲ ಹಂತದಲ್ಲಿ ಮರಿಗಳನ್ನು ಮಾಡುವ ಮೀನುಗಳನ್ನು ಉತ್ಪಾದಿಸುವುದು ಉತ್ತಮ. ಈ ಮೀನುಗಳು ವಿವಿಧ ನೀರಿನ ವಾತಾವರಣಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವಿದ್ದು ಹೆಚ್ಚಿನ ಮಾರುಕಟ್ಟೆ ಬೇಡಿಕೆ ಇದೆ. ಸುಮಾರು 2-3 ತಿಂಗಳುಗಳಲ್ಲಿ ಮಾರಾಟದ ಗಾತ್ರ ಬೆಳೆಯುತ್ತದೆ. ಮೀನು ಸಾಕಣೆ ಸ್ಥಳ. ಮನೆಯ ಹತ್ತಿರವಿರುವ ಅಂಗಳದಲ್ಲಿ ಅಥವಾ ಹಿತ್ತಲುಗಳಲ್ಲಿ ಸಿಮೆಂಟ್ನ ತೊಟ್ಟಿಗಳನ್ನು ಇಟ್ಟುಕೊಂಡು ಸಾಕಣೆ ಮಾಡಬಹುದು. ತಮ್ಮ ಜಮೀನಿನಲ್ಲಿರುವ ಕೊಳವೆ ಬಾವಿ ನೀರು ಸಂಗ್ರಹಣಾ ತೊಟ್ಟಿಗಳನ್ನು ಬಂಡವಾಳಕ್ಕನುಗುಣವಾಗಿ ದೊಡ್ಡ ಅಥವಾ ಚಿಕ್ಕ ಸಿಮೆಂಟ್ ಇಲ್ಲವೇ ಮಣ್ಣಿನ ತೊಟ್ಟಿಗಳನ್ನು ಕಟ್ಟಿಕೊಂಡು ಮೀನು ಸಾಕಣೆ ಮಾಡಬಹುದು. ಹೆಚ್ಚು ಹಣವನ್ನು ಬಂಡವಾಳವಾಗಿ ಹಾಕುವ ರೈತರಾದರೆ ವಾಣಿಜ್ಯವಾಗಿ ಸಾಕಣೆ ಮಾಡಬಹುದು. ಮೀನು ಸಾಕುವ ತೊಟ್ಟಿಗಳ ತಯಾರಿ ಹೇಗಿರಬೇಕು ಅಂದರೆ, ಮೀನು ಸಾಕುವ ತೊಟ್ಟಿಗಳ ನೀರಿಗೆ ಬಿಸಿಲು ನೇರವಾಗಿ ಬೀಳದಂತೆ ತೆಂಗಿನ ಗರಿಯಿಂದ ಇಲ್ಲವೇ ನೆರಳು ಬಲೆಯ ಚಪ್ಪರದಿಂದ ರಕ್ಷಣೆ ಮಾಡಬೇಕು. ಮೀನು ಮರಿಗಳನ್ನು ಹಕ್ಕಿ ಪಕ್ಷಿಗಳಿಂದ ಜೋಪಾನ ಮಾಡಲು ಬಲೆ ಉಪಯೋಗಿಸಬೇಕು. ಸಿಮೆಂಟಿನ ತೊಟ್ಟಿಯನ್ನು ಬಳಸಿದಾಗ ತೊಟ್ಟಿಯ ಒಳಭಾಗದಲ್ಲಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ 25-40% ನೀರನ್ನು ತುಂಬಿ 2-3 ದಿವಸಗಳ ಕಾಲ ಇಡಬೇಕು. ಈ ಅಲಂಕಾರಿಕ ಮೀನುಗಳಿಗೆ ಕೊಡುವ ಆಹಾರವೇನೆಂದರೆ, ಅವುಗಳಲ್ಲಿ ನೈಸರ್ಗಿಕ ಆಹಾರವೇನೆಂದರೆ ಎಂಪಿಜೋರಿಯಾ, ರೋಟಿಫರ್, ಧಾಗ್ನಿಯಾ, ಕ್ಲಾಡೋಸಿರನ್ಸ್, ಎರೆಹುಳು, ಸೊಳ್ಳೆ ಮರಿ, ಗೆದ್ದಿಲು, ಮೊಟ್ಟೆ ಇತ್ಯಾದಿ. ತಯಾರಿಸಿದ ಆಹಾರ ಅಕ್ಕಿ ತೌಡು, ಶೇಂಗಾ ಹಿಂಡಿ, ಗೆಣಸಿನ ಪುಡಿ, ಅಕ್ಕಿ ನುಚ್ಚು, ಜೋಳದ ಪುಡಿಗಳಿಂದ ತಯಾರಿಸಿದ ಆಹಾರ ತುಣುಕು, ಚಕ್ಕೆ ಆಹಾರ, ಮೊಟ್ಟೆ ಪುಡಿ ಆಹಾರ, ಗುಳಿಗೆ ಅಥವಾ ಶಾವಿಗೆಯಂತಹ ಸಂಸ್ಕರಿತ ಅಥವಾ ಸಿದ್ಧ ಆಹಾರ. ಮೀನು ಮರಿಗಳಿಗೆ ಅಗತ್ಯವಿರುವ ನೈಸರ್ಗಿಕ ಆಹಾರವಾದ ಸಸ್ಯ ಮತ್ತು ಪ್ರಾಣಿ ಜೀವಿಗಳನ್ನು ಮನೆಯ ಅಂಗಳದಲ್ಲಿಯೇ ಸ್ಥಳೀಯ ಪದಾರ್ಥಗಳನ್ನು ಬಳಸಿಕೊಂಡು ತಯಾರಿಸಿಕೊಳ್ಳಬಹುದು. ಸಾಗಣೆ ಕೊಳಕ್ಕೆ ದನದ ಸೆಗಣಿ, ಮೇಕೆ ಗೊಬ್ಬರ ಅಥವಾ ಕೋಳಿ ಸೆಗಣಿ ಹಾಕುವುದರಿಂದ ನೈಸರ್ಗಿಕ ಆಹಾರ ಒದಗಿಸಬಹುದು. ಗೋಬರ್ ಗ್ಯಾಸ್ ರಾಡಿಯನ್ನ ಸಹ ಹಾಕಬಹುದು. ಪ್ರತಿ ಚದರ ಮೀಟರ್ಗೆ 20-30 ಗ್ರಾಂ ಸೆಗಣಿ ಜೊತೆಗೆ 2-5 ಗ್ರಾಂ ಸೂಪರ್ ಫಾಸ್ಪೇಟು ಮತ್ತು 8-10 ಗ್ರಾಂ ಕಡಲೆಕಾಯಿ ಹಿಂಡಿಯ ಮಿಶ್ರಣ ಮಾಡಿ ಹಾಕಿದರೆ ಚೆನ್ನಾಗಿ ಬೆಳೆಯುತ್ತದೆ. ರೈತರು ತಮ್ಮಲ್ಲೇ ಲಭ್ಯವಿರುವ ವ್ಯವಸಾಯದ ತ್ಯಾಜ್ಯ ವಸ್ತುಗಳು, ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿ ಆಹಾರದ ತುಣುಕು, ಚಕ್ಕೆ ಆಹಾರ, ಮೊಟ್ಟೆ ಪುಡಿ ಆಹಾರಗಳನ್ನು ಕಡಿಮೆ ಖರ್ಚಿನಲ್ಲಿ ಮನೆಯ ಅಂಗಳದಲ್ಲಿಯೇ ತಯಾರಿಸಿಕೊಳ್ಳಬಹುದು. ಇವುಗಳ ಆಹಾರ ನಿರ್ವಹಣೆ. ಸಣ್ಣ ಮರಿಗಳಿಗೆ ಆಹಾರಗಳನ್ನು ದಿನಕ್ಕೆ 2-4 ಬಾರಿ ನೀಡಬಹುದು. ಮೀನುಗಳಿಗೆ ಎರೆಹುಳು, ಸೊಳ್ಳೆ ಮರಿ, ಗೆದ್ದಿಲು ಮೊಟ್ಟೆ ಮುಂತಾದ ಆಹಾರಗಳನ್ನು ಸಹ ದಿನಕ್ಕೆ 2-3 ಬಾರಿ ಕೊಡಬಹುದು. ಮರಿಗಳಿಗೆ ಪ್ರಾರಂಭದ 1 ವಾರದವರೆಗೆ ಮೊಟ್ಟೆ ಪುಡಿ ಮತ್ತು ಒಣಗಿದ ಹೂವು ಹಾಗೂ ತರಕಾರಿಗಳ ಕಷಾಯ ಮಾಡಿ ಹಾಕಬಹುದು. ನಂತರ ಒಣಪುಡಿ ಅಥವಾ ಚಕ್ಕೆ ಆಹಾರ ಹಾಕಬೇಕು. ಆಹಾರದ ಗಾತ್ರವನ್ನು ಮೀನಿನ ವಯಸ್ಸು, ಬಾಯಿಯ ಗಾತ್ರ, ಆಹಾರ ತಿನ್ನುವ ರೀತಿ ನೀತಿಗೆ ಅನುಗುಣವಾಗಿ ನಿಗದಿಪಡಿಸಿಕೊಂಡು ಪ್ರತಿದಿನ ನೀಡಬೇಕು. ದಿನದಲ್ಲಿ ಹಂತ ಹಂತವಾಗಿ ಆಹಾರವನ್ನು ಹಾಕುವುದು ಬಹಳ ಮುಖ್ಯ. ಅಗತ್ಯಕ್ಕೂ ಹೆಚ್ಚು ಆಹಾರ ನೀಡಿದಲ್ಲಿ ಆಹಾರ ಪೋಲಾಗಿ ನೀರಿನ ಗುಣಮಟ್ಟ ಹದಗೆಡುತ್ತದೆ. ಅಲ್ಲದೆ ರೋಗಾಣುಗಳ ಅಭಿವೃದ್ಧಿಗೆ ಪ್ರೋತ್ಸಾಹಿಸಿ ನೀರಿನ ಗುಣಮಟ್ಟದಲ್ಲಿ ಏರುಪೇರು, ಮೀನುಗಳ ಬೆಳವಣಿಗೆ ಕುಂಠಿತತೆ, ಕಾಯಿಲೆ ಮುಂತಾದ ತೊಂದರೆಗಳಿಗೆ ಅನುವು ಮಾಡಿಕೊಟ್ಟಂತಾಗುತ್ತದೆ. ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ನಾಳಿನ ಕಿಸಾನವಾಣಿಯಲ್ಲಿ ತೋಟಗಾರಿಕೆ ಅನುಭವಗಳು. ಈ ಕುರಿತು ಹೊನ್ನಾವರದ ಇಡಗುಂಜಿಯ ಸುಬ್ರಾಯ ಗಣಪತಿ ಹೆಗಡೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ. ಜನಪದ ಸಂಗೀತ ನಾರಾಯಣಗೊಂಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಅಂತ.